దానవాణి ఈ కార్యక్రమ ప్రాయోజకులు భారత సర్కారద కృషి హాగూ రైత కళ్యాణద మంత్రాలయ. ಕೇಳುಗರೆಲ್ಲರಿಗೂ ನಮಸ್ಕಾರ. ಶುಂಠಿ ಬೆಳೆಯ ಸಮಗ್ರ ನಿರ್ವಹಣೆ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಕಾನ್ಫರೆನ್ಸ್ ಕಾಲ್ ಸೌಲಭ್ಯದ ಮೂಲಕ ನನ್ನ ಜೊತೆಯಲ್ಲಿದ್ದಾರೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಈಶ್ವರಪ್ಪ ಆರ್ ನೂಲ್ವೆ ಅವರು. ಈಶ್ವರಪ್ಪನವರೇ ನಮಸ್ಕಾರ. ಈಶ್ವರಪ್ಪನವರೇ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಗೂ ಕೂಡ. ಕೇಳಿದ್ರೆ ನೀವೀಗ ನೇರವಾಗಿ ನಮಗೆ ಕರೆ ಮಾಡಬಹುದು. ಶುಂಠಿ ಬೆಳೆಯ ಸಮಗ್ರ ಬೇಸಾಯ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀವಿ, ಒಮ್ಮೆ ಬರೆದುಕೊಳ್ಳಿ. 24525 8 24625 9 ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ 24525 8 24625 8 ಎಸ್ಟಿಡಿ ಕ್ರಮ ಸಂಖ್ಯೆ 08172. ಇದು ಶುಂಠಿ ಬೆಳೆಯ ಸಮಗ್ರ ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನನ್ನ ಜೊತೆಯಲ್ಲಿದ್ದಾರೆ ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಈಶ್ವರಪ್ಪ ಆರ್ ನೂಲ್ವೆ ಅವರು. ಈಶ್ವರಪ್ಪನವರೇ ಡಾಕ್ಟರ್ ಈಶ್ವರಪ್ಪನವರೇ ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ, ಯಾರು, ಎಲ್ಲಿಂದ ಮಾತಾಡ್ತೀರಿ? ಸರ್ ಪುನೀತ್ ಅಂತ, ಹಲೋ ತಲ ಕೊಡ ಗ್ರಾಮ. ಹೇಳಿ ಪುನೀತ್ ಅವ್ರ. ಸರ್ ನಮಸ್ತೆ. ಸರ್ ಪುನೀತ್ ಅವ್ರೆ ಹೇಳಿ. ಸರ್ ಅದೇ ಸರ್, ಸರ್ ನಾವೆಲ್ಲ ಕರೆಕ್ಟ್ ಆಗಿ ಮಾಡ್ತೀವಿ, ಆದ್ರೂ ರೋಗ ಬರುತ್ತಲ್ಲ ಸರ್ ಶುಂಠಿಗೆ, ಏನ್ ಪ್ರಾಬ್ಲಮ್, ಏನ್ ಕಾರಣ? ರೋಗ ಬರಲಿಕ್ಕೆ ಎರಡು ಮೂರು ಕಾರಣ. ನಿಮ್ಗೆ ಒಂದು ಮಣ್ಣಲ್ಲೇ ಈಗ ಇದು ಬಹಳ ಮುಖ್ಯ. ಅದರಿಂದ ಶುಂಠಿ ಅಚ್ಚು ಮಾಡುವಲ್ಲ ಬಂದಾಗ ಹಳದಿ ತನ್ನ ಪೂರ್ತಿ ಹಳದಿ ಆಗಿರ್ಬೇಕು, ಮತ್ತೆ ನಾರಿನ ಔಷಧ ಜಾಸ್ತಿ ಇರಬೇಕು. ಅದು ಯೋಗ್ಯವಾದ ಸೊಪ್ಪು ಬೀಜಕ್ಕೆ ಬೇರೆ ಕಂದು ಬಣ್ಣ ಇರಬಾರ್ದು, ಬೇರೆ ತರದ ಯಾವುದೇ ಕಾಯಿಲೆಗಳು ಇದರಲ್ಲಿ ಇರಬಾರ್ದು. ಶುಂಠಿ ಈಗ ಶುಂಠಿ ಬೆಳೆದ್ರಲ್ಲ ಶುಂಠಿ ಬೀಜ ಆಯ್ಕೆ ಬಹಳ ಮುಖ್ಯ. ಮತ್ತೆ ಹೇಳಿ, ಮತ್ತೆ ಹೇಳಿ ಸರ್. ಅದೇ ಸರ್, ಸರ್ ಅದೇ ರೋಗ ಬರೋದಕ್ಕೆ ಇವಾಗ ಏನು ಸರ್ ಕ್ರಮ ತಗೋಬೇಕು ಸರ್? ರೋಗ ಬರೋದಕ್ಕೆ ಬಂದಿದೆ, ನಿಮ್ಮಲ್ಲಿ ಬಂದಿದೆ, ಯಾವ ರೋಗ ಬಂದಿದೆ, ಎಂತ ಸಿಂಪ್ಟಮ್ಸ್ ಏನು ಹೇಳಿದ್ರೆ ಸರ್? ಕೊಳೆ ರೋಗ ಬಂದಿದೆ ಸರ್, ನಿಮ್ಮ ಹತ್ರ ಫೋನ್ ಮಾಡಿ ಮಾತಾಡಿದ್ದೆ ನಾನು ಈಗ ಒಂದ್ 4 ತಿಂಗಳ ಮುಂಚೆ. ತಮ್ಮ ಊರು ಯಾವ ಊರು ಹೇಳಿದ್ರಲ್ಲ ಸರ್? ಆಲೂರು. ಆಲೂರು, ಓಕೆ. ಒಂದರ ಹೇಳಿದ್ರಲ್ಲ ನೀವು, ನಾನು ಹೇಳಿದೆ ನಿಮ್ಗೆ ಈಗ ಕೊಳೆ ರೋಗ ಬಂದ್ರೆ ನಿಮ್ಗೆ ಗದ್ದೆಯಲ್ಲಿ ಇದೆಯಾ ಅಥವಾ ಮೆಟ್ಟೆ ಗದ್ದೆಯಲ್ಲಿದೆಯಾ ಅಥವಾ ದಿನ್ನೆಯಲ್ಲಿದೆಯಾ? ಸರ್ ಬಡ್ಡೆಯಲ್ಲಿದೆ ಸರ್. ನೀವು ಈಗ ನೋಡಿ, ಅದರಲ್ಲೇ ಗದ್ದೆಯಲ್ಲಿದ್ರೆ ನೀವು ನೀರು ಅದನ್ನ ಮಳೆ ಬಂದಾಗ ನೀರ್ ನಿಲ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡೋದು, ನೀರನ್ನ ಡ್ರೈನ್ ಔಟ್ ಮಾಡಬೇಕು. ಪ್ಲಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿದ್ದಾಗ ಈಗ ಇನ್ನು ಕೊಳೆ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂದ್ರೆ ಸಿಒ ಸಿಂದ ಕಂಟ್ರೋಲ್ ಮಾಡ್ಕೋಬಹುದು. ಕೊಳೆ ಜಾಸ್ತಿ ಎಲ್ಲ ಈಶ್ವರಪ್ಪನವ್ರೆ ಸರ್, ನಿಮ್ಮ ಮೊಬೈಲ್ ನ ಒಂಚೂರು ಸರಿಯಾಗಿ ಇಟ್ಕೊಂಡು ಮಾತಾಡ್ಬೋದಾ? ಹಲೋ, ಹಲೋ ಹೇಳಿ. ಈಶ್ವರಪ್ಪನವ್ರೆ, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ. ಈಗ ಪರವಾಗಿಲ್ಲ, ಕೇಳ್ತಾ ಇದೆ. ಇದೇ ತರನೇ ಇಟ್ಕೊಂಡು ದಯವಿಟ್ಟು ಮಾತಾಡಿ. ಪುನೀತ್ ಅವರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೆ. ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್, ಯಾರು, ಎಲ್ಲಿಂದ? ಯಾರು? ಮೈಸೂರು ಜಿಲ್ಲೆ ಟಿನ್ನರ್ ಸುಬ್ರ ತಾಲೂಕು ಸೋಸ್ಲೆ ಗ್ರಾಮದಿಂದ ಮಾಧವ ಶೆಟ್ರ ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ಗುರುಗಳೇ. ಹೇಳಿ ಮಾಧವ ಶೆಟ್ರ. ನಮಸ್ಕಾರ. ನಮಸ್ಕಾರ ಹೇಳಿ. ಸರ್ ನಮ್ದು ಎರಡು ಪ್ರಶ್ನೆ ಕೇಳಿ. ಒಂದು, ತರಕಾರಿಯಾಗಿ ಬಳಸತಕ್ಕಂತ ಶುಂಠಿ ಎಷ್ಟು ತಿಂಗಳು ಬಳಸಬಹುದು ಅಂತ ಒಂದು. ಅಲ್ಲ, ನಿಮ್ಮ ವಾಯ್ಸ್ ನನಗೆ ಸರಿಯಾಗಿ ಕೇಳ್ತಾ ಇಲ್ಲ. ಮಾತಾಡಿ ಎಂತ ಇಲ್ಲ, ನೀವು ಸ್ವಲ್ಪ ಫೋನ್ ಅನ್ನ ಹತ್ರ ಇಟ್ಕೊಂಡು ಮಾತಾಡಿ. ಹತ್ರ ಇಟ್ಕೊಂಡಿದ್ದೀನಿ ಗುರುಗಳ. ಹೇಳಿ. ಈಗ ನನ್ನ ಮೊದಲನೇ ಪ್ರಶ್ನೆ, ತರಕಾರಿಯಾಗಿ ಉಪಯೋಗಿಸಬೇಕಾದ್ರೆ ಎಷ್ಟು ತಿಂಗಳಿಗೂ ಶುಂಠಿ ಉಪಯೋಗಿಸ್ಬೇಕು ಅಂತ ಒಂದು. ಎರಡನೇದು, ಅತಿ ಹೆಚ್ಚಿಗೆ ಔಷಧಿ ಗುಣ ಇರತಕ್ಕಂತ ಶುಂಠಿ ತಳಿ ಯಾವುದು ಅಂತ ನನ್ನ ಪ್ರಶ್ನೆ ಗುರುಗಳೇ. ಅಂದ್ರೆ ತರಕಾರಿಯಾಗಿ ಶುಂಠಿ ಬಳಸೋದಾದ್ರೆ ಎಷ್ಟು ತಿಂಗಳಲ್ಲಿ ಕಟಾವ್ ಮಾಡ್ಬೇಕು ಅಂತ? ಆರ್ ತಿಂಗಳಲ್ಲಿ ನೀವು ತರಕಾರಿಯಾಗಿ ನೀವು ಶುಂಠಿ ಬಳಸೋದ್ರೆ 6 ತಿಂಗಳು ಕಟಾವ್ ಮಾಡ್ಬೇಕು. ಮತ್ತೆ ಮುಂದೆ ತುಂಬಾ ಔಷಧೀಯ ಗುಣ ಇರೋ ಶುಂಠಿ ತಳಿ ಯಾವುದು ಅಂತ? ತುಂಬಾ ಔಷಧೀಯ ಇರುವಂತ ಗುಣಗಳು, ಒಂದು ರಿಗೋಡಿ, ಇನ್ನೊಂದು ನಮ್ಮ ISR ಮಾಡಿದಂತ ವರ್ಧಾ ಅಂತ ಒಂದು ಬರುತ್ತೆ. ಆಯ್ತಾ ಮಾದೇವ್ ಶೆಟ್ರೆ, ಎರಡು ಪ್ರಶ್ನೆಗಳಿಗೆ ಮಾಹಿತಿ ನೀಡಿದ್ರು ಸರ್, ನಿಮ್ಗೆ ತುಂಬಾ ಅಭಿನಂದನೆ, ಶುಭರಾತ್ರಿ ಗುರುಗಳೇ. ನಮಸ್ಕಾರ, ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ? ನಮಸ್ತೆ ಸರ್. ಹೇಳಿ, ಯಾರು ಸರ್? ಮಂಡ್ಯ ತಾಲೂಕು ದುತ್ತ ಹೋಬಳಿ ಹುಲಿಕೆರೆ ಕೊಬ್ಳು ಗ್ರಾಮದಿಂದ. ಹೇಳಿ ಚಂದ್ರ ಅವರೇ. ಶುಂಠಿಯಲ್ಲಿ ಸಮಗ್ರ ಬೇಸಾಯ ಮಾಡಬಹುದು ಅಂತ ಹೇಳ್ತಾರಲ್ಲ, ಮಾಡಬಹುದ ಸರ್? ಶುಂಠಿಯಲ್ಲಿ ಸಮಗ್ರ ಬೇಸಾಯ ಮಾಡಬಹುದು ಅಂತ ಹೇಳ್ತಾರಲ್ಲ, ಆರ್ಗ್ಯಾನಿಕ್ ರೂಪದಲ್ಲಿ ನೀವು ಶುಂಠಿನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಶುಂಠಿ ಎಷ್ಟು ಆರ್ಗ್ಯಾನಿಕ್ ಬರುತ್ತೆ, ಒಂದೇ ಮನೆಗೋಸ್ಕರ ಬೆಳೆದಾದ್ರೆ ಆರ್ಗ್ಯಾನಿಕ್ ಆಗಿ ಬೆಳೆಸ್ಬೇಕು, ಬೆಳೆದು ನೀವು ಅದರಿಂದ ಲಾಭ ತಗೋಬೇಕು. ನೀವು ಅದರಿಂದ ಏನೋ ಶುಂಠಿಯಿಂದ ನೀವು ಪ್ರಾಫಿಟೇಬಲ್ ನಮ್ಮ ಸೈಡ್ ಇರ್ಬೇಕಂದ್ರೆ ಈಶ್ವರಪ್ಪನವ್ರೆ, ನೀವು ಇದನ್ನ ಹಾಕೊಂಡಿದ್ರೆ, ಹೆಡ್ಫೋನ್ ಹಾಕೊಂಡಿದ್ರೆ ದಯವಿಟ್ಟು ತೆಗೆದ್ಬಿಟ್ಟು ಮಾತಾಡಿ. ಒಂದು ನಿಮಿಷ, ನೀವು ಚಂದ್ರ ಅವರೇ, ನಿಮಗಲ್ಲ, ಸಿಗ್ನಲ್ ಸಿಗೋ ಜಾಗದಲ್ಲಿ ಒಂಚೂರು ದಯವಿಟ್ಟು ನಿಂತ್ಕೊಳ್ಳಿ ಈಶ್ವರಪ್ಪನವ್ರೆ. ಸಿಗ್ನಲ್ ಸಿಗ್ತಾ ಇರೋ ಜಾಗದಲ್ಲೇ ಇದೆ ನಾನೀಗ. ಓಕೆ, ಸಿಗ್ನಲ್ ಇದೆ ನನ್ನಲ್ಲಿ. ಓಕೆ ಓಕೆ, ಈಗ ಚೆನ್ನಾಗಿದೆ. ಹೇಳಿ ಚಂದ್ರ ಅವ್ರಿಗೆ ಪ್ರಶ್ನೆಗೆ ಉತ್ತರ ಹೇಳಿ. ತಾವು ಸಮಗ್ರ ಕೃಷಿ ಮಾಡಬಹುದಾ ಶುಂಠಿ ಜೊತೆ ಅಂತ ಕೇಳ್ತಾ ಇದ್ದಾರೆ. ಸಮಗ್ರ ಕೃಷಿ ಮಾಡಬಹುದು, ನಾ ಹೇಳಿದಲ್ಲ, ಈಗ ನೀವು ಇನ್ಆರ್ಗ್ಯಾನಿಕ್ ರೂಪದಲ್ಲಿ ಅಂದ್ರೆ ರಾಸಾಯನಿಕಗಳನ್ನ ಬಳಸಿ ನೀವು ಶುಂಠಿ ಮಾಡೋದು ಬಹಳ ಸೂಕ್ತ. ಯಾಕಂದ್ರೆ ಶುಂಠಿಯಲ್ಲಿ ಆರ್ಗ್ಯಾನಿಕ್ ರೂಪದಲ್ಲಿ ಶುಂಠಿ ಬೆಳೆದ್ರೆ ಇಳುವರಿ ತುಂಬಾ ಕಡಿಮೆ, ನೀವು ಲಾಸಲ್ಲಿ ಬರ್ತೀರಾ. ಸೊ ಆದ್ರಿಂದ ಅದಕ್ಕೆ ನೀವು ಮನಸ್ಸು ಮಾಡಬೇಡಿ, ನೀವು ರಾಸಾಯನಿಕಗಳನ್ನ ಬಳಸಿ. ಯಾಕಂದ್ರೆ ಇದು ಎಕ್ಸ್ಟ್ರೀವ್ ಕ್ರಾಪ್ ಬೇಕಾಗುತ್ತೆ. ಸಮಗ್ರ ಕೃಷಿ ಕೇಳ್ತಾ ಇದ್ದಾರೆ, ಸಾವಯವ ಕೃಷಿ ಅಲ್ಲ, ಶುಂಠಿ ಜೊತೆ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡು ಸಮಗ್ರವಾಗಿ ಬೆಳಿಬಹುದಾ ಅಂತ? ಓ, ಬೇರೆ ಬೇರೆ ನೀವು ಹಾಕೇಳಿ, ಮತ್ತೆ ಮಿಕ್ಸ್ಡ್ ಕ್ರಾಪಿಂಗ್ ಮಾಡ್ಕೋಬಹುದು, ರಾಗಿ ಜೊತೆ ಮಾಡ್ಕೋಬಹುದು, ಬೆಂಗಾಲ್ ಗ್ರಾಮ್ ಜೊತೆಗೆ ಮಾಡ್ಕೋಬಹುದು, ಕೌಪಿ ಜೊತೆ ಮಾಡ್ಕೋಬಹುದು, ಏನು ಅಡಿಕೆಯಲ್ಲಿ ಬೆಳಿಬಹುದು, ಅಡಿಕೆ ಮಧ್ಯದಲ್ಲಿ ಶುಂಠಿ ಒಟ್ಟ ಜಾಗ ಮಾತ್ರ ಓಪನ್ ಆಗಿರ್ಬೇಕು, ಸಾಕಷ್ಟು ಬಿಸಿಲು ಮತ್ತೆ ಯಾವ್ದು ಮಳೆ ಆಗುವಂತ ಜಾಗ ಇರ್ಬೇಕು, ಗಾಳಿ ಬೆಳಕು ಬಾರಿ. ಜಾಸ್ತಿ ಮಳೆ ಹೋದಾಗ ವಸ್ತಿ ಆಗ್ಬಿಡ್ತದಲ್ಲ, ಜಾಸ್ತಿ ಮಳೆ ಅಂದ್ರೆ ಜಾಸ್ತಿ ಮಳೆ ಆಗೋ ಕಡೆ ಗದ್ದೆಯಲ್ಲಿ ಬೆಳ್ಕೋಬೇಡಿ. ದಿನ್ನೆ ಮತ್ತೆ ಮೆಕ್ಕೆಗದ್ದೆ ಅಂತ ನಾವೇನ್ ಹೇಳ್ತೇವೆ, ಆ ಜಾಗದಲ್ಲಿ ನೀವು ಶುಂಠಿನ ಬೆಳಿಬಹುದು. ಒಳ್ಳೇದು ಚಂದ್ರ ಅವರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಚಂದ್ರ ಅವರೆ. ಈಶ್ವರಪ್ಪನವರೇ, ಈಗ ಶುಂಠಿಗೆ ಏನ್ ಸಮಸ್ಯೆ ಬರಬಹುದು ಈ ಕಾಲದಲ್ಲಿ? ಈಗ ಸಮಸ್ಯೆ ಈಗ ಶುಂಠಿಗೆ ನೋಡಿ, ಫೆಬ್ರವರಿಯಲ್ಲಿ ಯಾರ್ಯಾರು ಶುಂಠಿ ಬೆಳೆದಾರೋ ಅವ್ರದ್ದು ಆಗಲೇ ಕ್ರಾಪ್ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದೆ, ಎತ್ತರವಾಗಿ ಬೆಳೆದಿದೆ, ಮತ್ತೆ ಟಿಲ್ಲರ್ಸ್ ಕೂಡ ಜಾಸ್ತಿ ಬಂದಿದಾವೆ. ಸೊ ಅವರಲ್ಲಿ ಅಲ್ಲೊಂದ್ ಇಲ್ಲೊಂದು ಕೊಳೆ ರೋಗ ಕಾಣ್ತಾ ಇದೆ ನಾ ನೋಡಿದ ಪ್ರಕಾರ. ಅದಕ್ಕೆ ನೀವು COC ನ 2 grams ಪರ್ ಲೀಟರ್ COC ಹಾಕೊಂಡು ಮತ್ತೆ ಅದು ಬೇರೆ ಕಡೆ ಹರಡದಂತೆ ಸುಣ್ಣ ಮತ್ತೆ ಲೈಮ್ ಇದು ಬ್ಲೀಚಿಂಗ್ ಪೌಡರ್ನ 1:1 ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಸುತ್ತಲೂ ಅದ್ರ ಗಡ್ಡೆ ಸುತ್ತಲೂ ಹಾಕೋದ್ರಿಂದ ಇದನ್ನ ನಾವು ಹರಡೋದನ್ನ ತಡೆಗಟ್ಟಬಹುದು. ಅಲ್ಲ, ಕೊಳೆ ರೋಗ ಬಂದಿದೆ ಅಂತ ಗುರುತಿಸೋದಾದ್ರೂ ಹೇಗೆ ಹೇಗೆ ಅದ್ರ ಲಕ್ಷಣ? ಕೊಳೆ ರೋಗ ಬಂದಿದೆ ಯಾಕಂದ್ರೆ ಅದು ಹಳದಿ ಆಗುತ್ತೆ. ಏನು ಎಲೆಗಳು? ಕಾಲರ್ ರೀಜನ್ ಸುಡೋಸ್ಟೆಮ್ ಅಂತ ನಾವೇನ್ ಹೇಳ್ತೇವೆ, ಅದು ಪುತ್ತು ಪುತ್ತು ಅಂತ ಮೆತ್ತಗೆ ಮುಟ್ಟಿ ನೋಡಿದ್ರೆ ಮೆತ್ತಗೆ ಇರುತ್ತೆ. ಅದರಿಂದ ನಾವು ಇದು ಕೊಳೆ ರೋಗ ಬಂದಿದೆ, ಇದು ಫರ್ದರ್ ಹಡ್ಲಿಕ್ಕೆ ತಯಾರಾಗಿದೆ ಅಂತ ನಾವು ಅನ್ಕೋಬೇಕು. ಅದ್ರ ತಕ್ಕಂಗೆ ನೀವು ಮೆಡಿಸಿನ್ ಮತ್ತೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಹಾಕ್ಬೇಕು. ಬ್ಲೀಚಿಂಗ್ ಪೌಡರ್ ಸುಣ್ಣ ಅಂದ್ರೆ ಶುಂಠಿನ ಕಿತ್ತುಬಿಟ್ಟು ಹಾಕ್ಬೇಕಾಗತ್ತಾ? ಶುಂಠಿ ಕೀಳಬಾರ್ದು. ಈಗ ಶುಂಠಿ ನೀವು ಕೀಳ್ಬೇಕಾದ್ರೆ ನೀವೇ ಸ್ವತಃ ಕೃಷಿ ಮಾಡೋದಾದ್ರೆ ಕ್ಲೀನ್ ಆಗಿ ಶುಂಠಿನ ನೀವು ಬಕೆಟ್ ಅಲ್ಲಿ ಹಾಕ ಅದನ್ನ ಕಿತ್ತಂತ ಶುಂಠಿನ ಮತ್ತೆ ಮಣ್ಣು ಸಮೇತ ತೆಗೆದು ಹಾಕ್ಬೇಕು. ಅದನ್ನ ನೀವು ಲೇಬರ್ ಸಚಿ ಮಾಡೋದಾದ್ರೆ ಅವ್ರು ಅಷ್ಟೊಂದು ಕಾಳಜಿ ಪೂರ್ವಕವಾಗಿ ಮಾಡಲ್ಲ, ಅದರಿಂದ ಶುಂಠಿ ಕೀಳೋದು ಸೂಕ್ತ ಅಲ್ಲ. ಅದೇ ಜಾಗದಲ್ಲಿ ಬ್ಲೀಚಿಂಗ್ ಪೌಡರ್ ಮತ್ತು ಸುಣ್ಣ ಹಾಕಿ ಕೈ ಬಿಟ್ರೆ ಅದು ಫರ್ದರ್ ಸ್ಪ್ರೆಡ್ ಆಗಲ್ಲ. ಅಲ್ಲ, ಬಹಳಷ್ಟು ಜನ ಕಿತ್ತು ಬಿಟ್ಟು ಆಮೇಲೆ ಬ್ಲೀಚಿಂಗ್ ಪುಡಿ ಸುಣ್ಣ ಹಾಕ್ಬಿಟ್ಟು ಮಾಡಿದ್ರೆ ಅದು ಏನಾಗುತ್ತೆ ಗೊತ್ತಾ, ಅದು ಅದು ಮಣ್ಣಿನಲ್ಲಿ ಫಂಗಸ್ ಇರೋದ್ರಿಂದ ಅದು ಏನಾಗುತ್ತೆ ಫರ್ದರ್ ಅದೇ ಮಣ್ಣನ್ನ ಎಲ್ಲಾ ಕಡೆ ನೀವು ತೋಟದಲ್ಲಿ ನಿಮ್ಮ ಶುಂಠಿ ಗದ್ದೆಯಲ್ಲಿ ಅದು ಮಣ್ಣು ಬೀಳೋದ್ರಿಂದ ನಾವು ಫಂಗಸ್ ಅನ್ನ ಬೆಳಿಲಿಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಒಂದು ದೂರವಾಣಿ ಕರೆ ಇದೆ ಡಾಕ್ಟ್ರೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಇಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ನಾನು ಇಂದ್ರಾವಳಿಯಿಂದ ಮೂಡಿಗೆರೆ ತಾಲೂಕು. ಹೆಸರು ಹೇಳಿ. ನಂದೀಶ್ ಅಂತ ಹೇಳಿ. ಹೇಳಿ ನಂದೀಶ್ ಅವ್ರೆ. ಅದೇ ಸರ್, ಈಗ ಎರಡ್ ತಿಂಗಳ ಆದ ತಕ್ಷಣ ಒಂಥರ ಬತ್ತುತ್ತೆ, ಆಮೇಲೆ ಕಾಯಿಲೆ ರೋಗ ಬೀಳುತ್ತಲ್ಲ, ಅದು ಹೇಗೆ ಅಂತ? ಎರಡ್ ತಿಂಗಳ ಆಗಿರ್ಲಿದೆ ನಿಮ್ಗೆ, ಮತ್ ಕಾಯಿಲೆ ರೋಗ ಇದು ಕೊಳೆ ರೋಗ ಬಂದಿದೆ ಅಲ್ವಾ? ಕೊಳೆ ರೋಗ ಅಂದ್ರೆ ಶುಂಠಿ ಅಳದೆ ಆಗ್ಬಿಟ್ಟು ಬೀಳೋದು ಅಲ್ಲೇ. ಅದೇ ಬೀಳೋದು, ಡ್ರೂಪಿಂಗ್ ನಾವು ಡ್ರೂಪಿಂಗ್ ಅಂತ ಹೇಳ್ತೇವೆ ಅದಕ್ಕೆ. ಅದಕ್ಕೆ ನೀವು ಏನಿಲ್ಲ, ಒಂದು ಸಿಒಸಿ ಈಗ ಇನಿಷಿಯಲ್ ಎರಡ್ ತಿಂಗಳಾಗಿದ್ರಿಂದ ಒಂದು ಸಿಒಸಿ 2 grams per liter, 2 grams ಒಂದು ಲೀಟರ್ ನೀರಿಗೆ ಅಂದ್ರೆ 400 grams ಒಂದು ಡ್ರಮ್ಮಿಗೆ ದ್ರಾವಣ ತಯಾರು ಮಾಡ್ಕೊಂಡು ಅದನ್ನ ಶುಂಠಿಗೆ ಯಾವ್ದು ಎಲ್ಲೆಲ್ಲಿ ನೀವು ಅದು ಬಂದಿದೆಯೋ ಅಲ್ಲೆಲ್ಲೇ ಶುಂಠಿ ಮತ್ತೆ ಅದ್ರ ಸುತ್ತಲೂ ಒಂದು 4-5 ಗಿಡಕ್ಕೆ ಹಾಕಿ ಮತ್ತೆ ಈಗ ಬ್ಲೀಚಿಂಗ್ ಪೌಡರ್ ಸುಣ್ಣ ಈಗ ಹಾಕೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ, ಯಾಕಂದ್ರೆ ಇನ್ನು ನಿಮ್ಮದು ಶುಂಠಿ ಈಗ ಬೆಳೆಯುವಂತ ಸ್ಟೇಜ್ ಅಲ್ಲಿ ಇದೆ. ಸೊ 4-5 ತಿಂಗಳಾಗಿದ್ದರೆ ಶುಂಠಿ ನಿಮ್ದು ಆಲ್ರೆಡಿ 3-3.5 ತಿಂಗಳಾಗಿದ್ರೆ ಬ್ಲೀಚಿಂಗ್ ಪೌಡರ್ ಮತ್ತೆ ಸುಣ್ಣ ಹಾಕಬೇಕು. ಮಳೆ ಜಾಸ್ತಿ ಇದ್ರೆ ಅಂದ್ರೆ ನೀರು ಬಿದ್ದು ಮತ್ತೆ ಅದು ಹರಿದಾಡುವಂತ ಪ್ರದೇಶದಲ್ಲಿ ಬ್ಲೀಚಿಂಗ್ ಪೌಡರ್ ಮತ್ತೆ ಸುಣ್ಣ ನಾವು ಹಾಕ್ಲಿಕ್ಕೆ ಹೇಳ್ತೇವೆ, ಯಾಕಂದ್ರೆ ಅದು ಆ ಫಂಗಸ್ ಮಣ್ಣಲ್ಲಿರುವ ಫಂಗಸ್ ನೀರಿನ ಜೊತೆಗೆ ಹರಿದು ಬೇರೆ ಕಡೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ನೀವು ಬರೀ ಸಿಒ ಹಾಕೊಂಡ್ರೆ ಸಾಕು. ಸರಿ ಸರ್, ಇದು ಮೈಂಡ್ ಸುಣ್ಣ ಹಾಕ್ಬೋದ ಸಿಒ ಬರ್ಲಿಗೆ? ಏನಾರು ಆಯಿಲ್ ತುತ್ತೆ ಸುಣ್ಣ ನೀವು ಅದು ಇದು ಏನೋ ಬೋರ್ಡೋ ಮಿಕ್ಸರ್ ಅಂತ ಹೇಳ್ತಾರೆ ನಾವು, ಅದನ್ನ ನೀವು ಸ್ಪ್ರೇ ಮಾಡಬಹುದು. ಅದು ಆರ್ಗ್ಯಾನಿಕ್ ವೇ ಆಫ್ ಕಲ್ಟಿವೇಶನ್ ಅಲ್ಲಿ ಅದು ಅಲೌಡ್ ಇದೆ. ಬಟ್ ಈಗ ನೀವು ಸಿಒಸಿನೇ ಬೆಟರ್ ಮೈಲ್ ತುತ್ತೆ ಸುಣ್ಣಕ್ಕಿಂತ, ಅದು ಓನ್ಲಿ ಫಾರ್ ಸ್ಪ್ರೇಯಿಂಗ್. ಇದೇನ್ ಮಾಡ್ತದೆ, ಇದು ಸಿಒಸಿ ಅಂಡರ್ ಗ್ರೌಂಡ್ ಭೂಮಿ ಒಳಗೆ ಕೆಲಸ ಮಾಡುತ್ತೆ. ಭೂಮಿ ಒಳಗಿರುವಂತಹ ಫಂಗಸ್ ಅನ್ನ ಅದು ಕೊಳೆ ರೋಗ ಬರುವಂತಹ ಫಂಗಸ್ ಅನ್ನ ನಾಶ ಮಾಡುತ್ತೆ, ಅದರಿಂದ ನೀವು ಸಿಒಸಿ ಹಾಕೊಳ್ಳಿ. ಸರ್, ಇನ್ನೊಂದು ಈ ಗಂಜಲ ಏನಾದ್ರು ಯೂಸ್ ಮಾಡಬಹುದು ಅದಕ್ಕೆ? ಧನಿ ಗಂಜಲ ಯೂಸ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಯಾವ್ದು ಗಂಜಲ? ಗಂಜಲ ನೀವು ಗಂಜಲ ಬೆಳಿಲಿಕ್ಕೆ ಯೂಸ್ ಮಾಡಬಹುದು. ನೀವು ಗಂಜಲನ 1:10 ಪ್ರಮಾಣದಲ್ಲಿ ಇದು ಇದು ಮಾಡಿಕೊಂಡು ಡೈಲ್ಯೂಟ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಗಂಜಲ ಹಾಕ್ಬೇಡಿ. ಗಂಜಲ ಹಾಕಿದ್ರೆ ನಿಮ್ಮ ಶುಂಠಿ ಸುಟ್ಟೋಗ್ಬಿಡುತ್ತೆ. 1:10 ಪ್ರಮಾಣ ಅಂದ್ರೆ 1 liter ಗಂಜಲಕ್ಕೆ 10 liter ನೀರು ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡಬಹುದು ಅಥವಾ ಬುಡಕ್ಕೆ ಹೊಯ್ಬಹುದು, ಏನ್ ತೊಂದರೆ ಇಲ್ಲ. ಸರಿ ಸರ್, ಒಳ್ಳೇದು. ನಂದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಡಾಕ್ಟರ್ ಈಶ್ವರಪ್ಪನವರೇ, ಈಗ ಕೊಳೆ ರೋಗ ಅಲ್ಲದೆ ಬೇರೆ ಏನು ಸಮಸ್ಯೆಗಳು ಶುಂಠಿ ಬೆಳೆಯುವ ಪ್ರದೇಶದಲ್ಲಿ? ಈಗ ಮೈಕ್ರೋ ನ್ಯೂಟ್ರಿಯಂಟ್ ಶುಂಠಿ ಬೆಳೆಯುವ ಪ್ರದೇಶದಲ್ಲಿ ಕೊಳೆ ರೋಗ ಅಲ್ಲದೆ ಈಗ ನಿಮ್ಗೆ ಲೀಫ್ ಈಟಿಂಗ್ ಕ್ಯಾಟರ್ಪಿಲ್ಲರ್ ಅಂದ್ರೆ ಎಲೆಗಳನ್ನ ತಿನ್ನುವಂತ ಹುಳ ಇರಬಹುದು, ಅದು ಬಹಳ ಮುಖ್ಯ. ಎಲೆಗಳನ್ನು ಕಾಪಾಡ್ಕೊಳ್ಳೋದು ನಮ್ದು ಆದ್ಯ ಕರ್ತವ್ಯ, ಯಾಕಂದ್ರೆ ಎಲೆಗಳಿಂದನೇ ಆಹಾರ ಉತ್ಪತ್ತಿ ಆಗೋದು, ಫೋಟೋಸಿಂಥೆಸಿಸ್ ಆಗಿ ಅದರಿಂದನೇ ಅದು ಟ್ರಾನ್ಸ್ಲೋಕೇಶನ್ ಆಗಿ ಗಡ್ಡೆ ಬೆಳಿಲಿಕ್ಕೆ ಆಹಾರನ್ನ ಟ್ರಾನ್ಸ್ಲೇಟ್ ಮಾಡುತ್ತೆ. ಎಲೆಗಳು ಬಹಳ ಮುಖ್ಯ, ಎಲೆ ಪ್ರತಿಯೊಂದು ಬೆಳೆಗೂ ಎಲೆಗಳು ಬಹಳ ಮುಖ್ಯ. ಅದರಿಂದ ನಾವು ಏನ್ ಮಾಡ್ಬೇಕು, ಎಲೆ ತಿನ್ನು ಹುಳುಗಳು ಇದ್ದರೆ ಒಂದು ಫಿನಾಲ್ ಫಾಸ್ ಪ್ಲಸ್ ಎಲೆ ಚಿಕ್ಕಿ ರೋಗ ಇದ್ರೂ ಕೂಡ ಒಂದು ಸ್ಪ್ರಿಂಟ್ ಅಥವಾ ಸಿತಾರ ಅಥವಾ ಕಂಪ್ಯಾನಿಯನ್ ಇವೆಲ್ಲ ಅವನ್ನ 2 grams per liter ಅಂದ್ರೆ 400 grams ಒಂದು ಡ್ರಮ್ಮಿಗೆ ಮಿಕ್ಸ್ ಮಾಡ್ಕೊಂಡು ದ್ರಾವಣ ತಯಾರು ಮಾಡ್ಕೊಂಡು ಅದಕ್ಕೆ 400 ml ನೀವು ಏನೋ ಫಿನಾಲ್ ಫಾಸ್ ಹಾಕಿ ಅದು ಎಲೆ ಚಿಕ್ಕಿ ರೋಗ ಆಗುತ್ತೆ ಪ್ಲಸ್ ಎಲೆ ತಿನ್ನೋ ಹುಳುಕು ಆಗುತ್ತೆ, ಅದನ್ನ ಸ್ಪ್ರೇ ಮಾಡಬಹುದು ನೀವು. ಅದೊಂದು ಬಾರಿ ಮುಖ್ಯ. ಇನ್ನೊಂದು ಶುಂಠಿಯಲ್ಲಿ ಬರುವಂತ ಮೇಜರ್ ಥಿಂಗ್ ಅಂದ್ರೆ ಇದು ಟೆಂಬೋರರ್, ಅದು ಬಹಳ ಇದು ಅಗಸ್ಟ್ ತಿಂಗಳಲ್ಲಿ ಪರಿವೆ ಸಾಮಾನ್ಯವಾಗಿ ಅಗಸ್ಟ್ ತಿಂಗಳಲ್ಲಿ ಅದು ಜಾಸ್ತಿ ಇರುತ್ತೆ. ಈಗ ಅಲ್ಲೊಂದಿಲ್ಲೊಂದು ಸ್ಟಾರ್ಟ್ ಆಗಿದೆ, ಅದರಿಂದ ಅಲ್ಲೊಂದಿಲ್ಲೊಂದು ಸ್ಟಾರ್ಟ್ ಆಗಿದ್ರೆ ಅಂತವನ್ನ ಕಟ್ ಮಾಡಿ ಇದನ್ನು ಸ್ಟೆಮ್ಗಳನ್ನ ಕಟ್ ಮಾಡಿ ಕಾಂಡವನ್ನು ಕಟ್ ಮಾಡಿತೆಗೆದು ಒಳ್ಳೇದು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ನೀವು ಆಮ್ಲ ಅಂತ ಒಂದು ಕೆಮಿಕಲ್ ಸಿಗುತ್ತೆ, ಅದು 2 ml per liter 400 ml ಒಂದು ಡ್ರಮ್ಗೆ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಅದನ್ನು ಕಂಟ್ರೋಲ್ ಮಾಡಬಹುದು. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ ಡಾಕ್ಟರ್ ಈಶ್ವರಪ್ಪನವರೇ. ನಮಸ್ತೆ ಸರ್. ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ? ಸರ್, ನಾವು ರವಿಕುಮಾರ್ ಅಂತ ಸರ್, ಹಾಲೂರು ತಾಲೂಕು ಕದಾಳ ಗ್ರಾಮ. ಹೇಳಿ ರವಿಕುಮಾರ್. ಸರ್, ನಾವು ಬೆಳಗ್ಗೆ ಶೇಷಮೂರ್ತಿ ಅವರು ರೈತರ ಸಹಾಯವಾಣಿ ಹೇಳ್ತಂದ್ರು, ಶುಂಠಿಗೆ ಕಬ್ಬಿಣದ ಅಂಶ ಕಡಿಮೆ ಇದ್ರೆ ಯಾವ ಲಕ್ಷಣ ತೋರಿಸುತ್ತೆ ಲಘು ಪೋಷಕಾಂಶದ ಕೊರತೆ ಲಕ್ಷಣ ಕೇಳ್ತಾ ಇದಾರೆ ಡಾಕ್ಟರ್, ಹೇಳ್ಬಿಡಿ. ಲಘು ಪೋಷಕಾಂಶ ಕೊರತೆ ಇದ್ರೆ ನೀವು ಈಗ ಮಾರ್ಕೆಟ್ ಅಲ್ಲಿ Bio20 ಅಂತ ಸಿಗುತ್ತೆ, ಅದರಲ್ಲಿ ಎಲ್ಲಾ ಲಘು ಪೋಷಕಾಂಶಗಳು ಮಿಶ್ರಣ ಇರುತ್ತೆ. Bio 20 ಅಂತೇಳಿ. Bio 20 ಅದ್ರ ಬೆಲೆ 800 ರಿಂದ 850 ರೂಪಾಯಿ ಇದೆ. ಅದನ್ನ ಒಂದು ಡ್ರಮ್ ನೀರಿಗೆ ಎರಡು ಲೀಟರ್ ಹಾಕಬೇಕಾಗುತ್ತೆ. ಎರಡು ಲೀಟರ್ ಹಾಕಿ ಸ್ಪ್ರೇ ಮಾಡೋದ್ರಿಂದ ನೀವು ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು, ಮತ್ತೆ ಚೆನ್ನಾಗಿ ಬೆಳೆ ಬೆಳಿಲಿಕ್ಕೂ ಅದರಿಂದ ಚೆನ್ನಾಗಿ ಬೆಳೆ ಬರುತ್ತೆ. ಇದನ್ನ ನಾವು ಪೆಪ್ಪರ್ ಅಲ್ಲಿ ಅಂದ್ರೆ ಕಾಳು ಮೆಣಸಿನಲ್ಲಿ ಪ್ರಯೋಗ ಮಾಡಿದ್ದೇವೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ದಯವಿಟ್ಟು ನೀವು ಒಂದ್ಸಲ ಮಾಡಿ ಮತ್ತೆ ಎರಡನೇ ಸಲಕ್ಕೆ ನೀವು ನೀವಾಗ್ಲೇ ಮುಂದೆ ಹೋಗ್ತೀರಾ, ನೀವಾಗ್ಲೇ ಅದನ್ನ ಯೂಸ್ ಮಾಡ್ಲಿಕ್ಕೆ ಮುಂದೆ ಬರ್ತೀರಾ. ಸೊ ಇದು ಶುಂಠಿ ಬೆಳೆಯಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ. ನೋಡಿ ಎಲೆಗಳು ಪೆರಿ ಪೆರಿ ಅಂತ ಇರುತ್ತೆ, ನಾವು ಎಲೆಗಳ ಇದು ಯಾವ್ದಾದ್ರು ಔಟರ್ ಸರ್ಫೇಸ್ ಅಲ್ಲಿ ಹಳದಿ ಬಣ್ಣ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಳದಿ ಬಣ್ಣ ಮತ್ತೆ ಕೆಂಪು ಮಿಶ್ರಿತ ಬಣ್ಣಗಳು ಸ್ಟಾರ್ಟ್ ಆಗ್ತವೆ. ಅವಾಗ ಮತ್ತೆ ಒಂಥರ ವಿದ್ರಿಂಗ್ ಟೈಪ್ ಬರುತ್ತೆ ಪೋಷಕಾಂಶಗಳ ಕೊರತೆ ಇದ್ದಾಗ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಏನೋ ಒಂದು ಕುಂದು ಕೊರತೆ ಇದೆ ಅಂತೇಳಿ. ಅವಾಗ ಇದನ್ನ ನೀವು ಸ್ಪ್ರೇ ಮಾಡೋದ್ರಿಂದ, ಅಥವಾ ನೀವು ಒಂದ್ ಕೆಲಸ ಮಾಡಿ, ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನನಗೆ ಈ ನಂಬರ್ಗೆ ವಾಟ್ಸ್ಆಪ್ ಇದೆ, ನಾನು ಈ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ಫೋಟೋ ಕಳ್ಸಿದ್ರೆ ನಾನು ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ ಕೂಡ ಡೀಲ್ ಮಾಡ್ತೇನೆ. ಅದ್ರ ಬಗ್ಗೆ ನಾನು ಎಲ್ಲ ಡೀಲ್ ಆಗಿ ಮಾಹಿತಿ ಹೇಳ್ತೇನೆ. ಅಂಶಗಳ ಕೊರತೆ ರೈತರಿಗೆ ಕಂಡುಹಿಡಿಯೋದು ತುಂಬಾ ಕಷ್ಟ, ಅದರಿಂದ ನೀವು ನಮಗೆ ಆ ಫೋಟೋ ಕಳಿಸಿ ನಾವು ನಿಮ್ಗೆ ಹೇಳ್ತಾ ಇದ್ವಿ. ಕಬ್ಬಿಣಾಂಶದ ಕೊರತೆ ಇದ್ರೆ ಫೆರಸಲ್ಫೇಟ್ ಅನ್ನ ಬಳಕೆ ಮಾಡಬಹುದು ಶುಂಠಿ ಬೆಳೆಗೆ. ಆದ್ರೆ ಯಾವ ಪೋಷಕಾಂಶದ ಕೊರತೆ ಇದೆ ಅನ್ನೋದನ್ನ ತಿಳ್ಕೋಬೇಕು. ಅದಕ್ಕೆ ಅವರ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಫೋಟೋ ಹೊಡೆದು ಕಳಿಸ್ಬಿಡಿ ದಯಮಾಡಿ. ಪೋಷಕಾಂಶಗಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು Bio 20 ಒಂದು ಯೂಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಷ್ಟು ಮಿಕ್ಕಿ ನಿಮ್ಗೆ ಡೌಟ್ ಇದ್ರೆ ಆ ಫೋಟೋ ಹೊಡೆದು ಕಳಿಸಿ, ನಾವು ಅದಕ್ಕೆ ನಿಮಗೆ ಸಪರೇಟ್ ಆಗಿ ನಿಮಗೆ ನಾವೇ ನಿಮಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ. ಒಳ್ಳೇದು ರವಿಕುಮಾರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಡಾಕ್ಟರ್ ಈಶ್ವರಪ್ಪನವರೇ, ಈಗ ಶುಂಠಿಯಲ್ಲಿ ನೆಮಟೋಡ್ಗಳ ಬಾಧೆ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತದೆ. ಬಾಧೆ ಇದೆ, ನೆಮಟೋಡ್ಗಳ ಬಾಧೆ ಹೆಂಗಂದ್ರೆ ಇದು ಎಲೆಗಳಲ್ಲಿ ಅದು ಕೆಂಪು ಇದು ಸ್ಟ್ರೀಕ್ಸ್ ಅಂತ ಬರುತ್ತಲ್ಲ ಅದು ಬರುತ್ತೆ. ಆಮೇಲೆ ಡ್ರೂಪಿಂಗ್ ಆಗುತ್ತೆ ಎಲೆಗಳಲ್ಲಿ. ಆಮೇಲೆ ಏನಂದ್ರೆ ಅದು ಸ್ಟಂಟೆಡ್ ಗ್ರೋತ್ ಆಗುತ್ತೆ. ಸ್ಟಂಟೆಡ್ ಗ್ರೋತ್ ಅಂದ್ರೆ ಈಗ ನಾವು ಇದು ಎಲೆಕೆಯಲ್ಲಿ ಕೊಕ್ಕೆ ಕಂದು ರೋಗ ಅಂತ ಹೇಳ್ತಾವಲ್ಲ ಆ ಟೈಪ್. ಆಮೇಲೆ ಟಿಲ್ಲರ್ಸ್ ಜಾಸ್ತಿ ಬರಲ್ಲ, ಒಂದು ಎರಡು ಟಿಲ್ಲರ್ ಬರ್ತವೆ. ಅಂತದ್ರಲ್ಲಿ ನೀವೇನ್ ಮಾಡ್ಬೋದು, ಪಚೋನಿಯಾ ಅಂತ ಒಂದು ಬರುತ್ತೆ, ಅದು ಬಯೋ ಕಂಟ್ರೋಲ್ ಏಜೆಂಟ್, ಅದನ್ನ ಯೂಸ್ ಮಾಡಬಹುದು. ಅಥವಾ ಇದು ಏನು ಈ ಸಾಫ್ಟ್ ರಾಟಿಗೆ ಏನ್ ನಾವು ಯೂಸ್ ಮಾಡ್ತೇವಲ್ಲ ಯುವಸಿ, ಅದನ್ನು ಕೂಡ ಯೂಸ್ ಮಾಡಬಹುದು. ಒಟ್ಟಾರೆ ನಮಗೆ ನಿಮೆಟೋಡ್ ಅನ್ನ ಕೊಲ್ಲಬೇಕು. ನಿಮೆಟೋಡ್ ಕೊಲ್ಲಲಿಕ್ಕೆ ಒಂದು ಫ್ಯುಮಿಗೇಷನ್ ಇಫೆಕ್ಟ್ ಈಗ ಅದೆಲ್ಲ ಬ್ಯಾನ್ ಆಗಿದೆ, ಆದ್ರೂ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಕೋರೆಟ್ ಸಿಮೆಟ್ ಅಂತೇಳಿ. ಇರಿಗೇಷನ್ ಮಾಡೋಕ್ಕಿಂತ ಮೊದಲು ಭೂಮಿಗೆ ಭೂಮಿಯ ಒಳಗೆ ಕೋರೆಟ್ ಸಿಮೆಟ್ ಹಾಕಿ ಆಮೇಲೆ ಇರಿಗೇಷನ್ ಮಾಡೋದ್ರಿಂದ ಒಳದು ಫ್ಯುಮಿಗೇಷನ್ ಇಫೆಕ್ಟ್ ಕೊಡುತ್ತೆ. ಅವಾಗ ನಿಮಗೆ ನಿಮೆಟೋಡ್ ಪ್ರಾಬ್ಲಮ್ಸ್ ಗಣನೀಯವಾಗಿ ಕಂಟ್ರೋಲ್ ಮಾಡಬಹುದು. ಅಂದ್ರೆ ಈಗ ಅದು ಕೂಡ ಶುಂಠಿಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂತಾನೆ ಹೇಳಿದೆ. ಆಗ್ತಾ ಇದೆ, ಇದುವರೆಗೂ ಇರಲಿಲ್ಲ, ಈಗ ಈಗ ಕ್ರಮೇಣ ಬರ್ತಾ ಇದೆ ಅದು ಕೂಡ. ಬಟ್ ಶುಂಠಿಯಲ್ಲಿ ಮೇನ್ ಕಾಯಿಲೆ ಸಾಫ್ರಾಟ್ ಅಂದ್ರೆ ಕೊಳೆ ರೋಗ. ಬೇವಿನ ಹಿಂಡಿಯನ್ನು ಕೂಡ ಬಳಸಬಹುದು ನೆಮಟೋಡ್ಗೆ. ಬೇವಿನ ಹಿಂಡಿಯನ್ನು ಕೂಡ ಬಳಸಬಹುದು. ನಾವು ಅದಕ್ಕೆ ಹೇಳೋದು, ಶುಂಠಿ ಬೀಜ ಬಿತ್ತುವಾಗಲೇ ನಾವು ಬೇವಿನ ಹಿಂಡಿನ 2 tons ಪರ್ ಹೆಕ್ಟರ್ ಆ ಒಂದು ಇದರಲ್ಲಿ ಪ್ರಮಾಣದಲ್ಲಿ ಬೆಳೆಸಬೇಕು. ಆಮೇಲೆ ಬಯೋ ಕಂಟ್ರೋಲ್ ಏಜೆಂಟ್ ಏನಿದೆ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹಾಕಬೇಕು, ಸಗಣಿ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮ ವಿರಿಡಿ ಅದನ್ನ ಹಾಕೋದ್ರಿಂದ. ಅಥವಾ ಶುಂಠಿ ಬೆಳೆಯುವಾಗ ಒಂದು ಎರಡು ರೌಂಡ್ ನೀವು ಸುಡಮೊನಾಸ್ ಅಂತ ನಮ್ಮ ಆಫೀಸಲ್ಲಿ ಸಿಗುತ್ತೆ, ಅದು 200 ರೂಪಾಯಿ ಒಂದು ಲೀಟರ್ ನೀರಿ ಒಂದು ಲೀಟರ್ಗೆ 200 ರೂಪಾಯಿ ಅದನ್ನ ನೀವು ಕೊಂಡೊಯ್ದು ಅದನ್ನು ಕೂಡ ನೀವು ಒಂದು ಡ್ರಮ್ಮಿಗೆ 2 liters ಹಾಕಿ ಸ್ಪ್ರೇ ಹಿಂದಿನ ದಿನ ರಾತ್ರಿ ಬೆಲ್ಲ ಜೊತೆಗೆ ಕರಿ ಬೆಲ್ಲ ಏನೋ ಹಳೆ ಬೆಲ್ಲ ಅಂತ ಹೇಳ್ತಲ್ಲ ಅದನ್ನ ಮಿಕ್ಸ್ ಮಾಡಿಕೊಂಡು ಅದರಿಂದ ಆಕ್ಟಿವಿಟಿ ಜಾಸ್ತಿ ಮಾಡುತ್ತೆ ಅದೆಲ್ಲ. ಅವಾಗ ನೀವು ಸ್ಪ್ರೇ ಮಾಡೋದ್ರಿಂದ ಶುಂಠಿ ಹಲಸಾಗಿ ಬೆಳೆಯುತ್ತೆ, ಹುಲ್ಸಾಗಿ ಬೆಳೆಯುತ್ತೆ. ಜುಲೈ ತಿಂಗಳಲ್ಲಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಗದ್ದೆಯಲ್ಲಿದ್ರೆ ನೀರ್ ಡೀಪ್ ಟ್ರೆಂಚ್ ಮಾಡ್ಕೊಂಡು ನೀರ್ ನಿಲ್ಲದ ಹಾಗೆ ನೋಡ್ಕೋಬೇಕು. ಆಮೇಲೆ ಜುಲೈಯಲ್ಲಿ ಕಂಟಿನ್ಯೂಸ್ ಮಳೆ ಹಿಡ್ಕೊಂಡ್ಬಿಟ್ರೆ ನೀವು ಅವಾಗ ಒಂದು 25-50 ಗ್ರಾಮ್ ವರೆಗೆ ನಿಮ್ಮ ಶುಂಠಿ ಬೆಳವಣಿಗೆ ನೋಡ್ಕೊಂಡು ಪ್ರತಿಯೊಂದು ಗಿಡಕ್ಕೆ ಒಂದು ಬರೀ ಪೊಟ್ಯಾಶ್ ಗೊಬ್ಬರನ ಪದೇ ಪದೇ 10 ದಿನಕ್ಕೊಮ್ಮೆ ಕೊಡ್ತಾ ಇದ್ದಾರೆ ಮಳೆ ನಿಲ್ಲುವವರೆಗೆ. ನಿಮ್ಮ ಶುಂಠಿನ ರೋಗದಿಂದ ಯಾವುದೇ ರೋಗಕ್ಕೆ ತುತ್ತಾಗದಂಗೆ ನಾವು ನೋಡ್ಕೋಬಹುದು. ಇದು ಪ್ರಿಕಾಷನರಿ ಮೇಜರ್. ಅಂದ್ರೆ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಹೇಳ್ತೀರಾ ತಾವು ಕೊಡೋದಕ್ಕೆ? ಎಂಒಪಿ ಮೊರಟ ಪೊಟ್ಯಾಶ್. ಒಂದ್ ಎಕರೆಗೆ ಏನ್ ಪ್ರಮಾಣದಲ್ಲಿ ಬಳಸಬೇಕು? ಒಂದ್ ದೂರವಾಣಿ ಕರೆ ಇದೆ, ಮಾತಾಡ್ಬೋಣ. ಮಾತಾಡೋಣ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಹೇಳಿ ಸರ್. ನಮಸ್ಕಾರ. ಯಾರು ಅವ್ರಿಗೆ? ನಿಮ್ಗು. ಯಾರು ಸರ್ ತಾವು? ನಾನು ವೆಂಕಟಕೃಷ್ಣ ಅಂತ. ಹಿಂದೆ ನಾನು ಶುಂಠಿ ವ್ಯಾಪಾರದಲ್ಲಿ ನಮ್ದು ಶುಂಠಿ ಬೆಳೆ ಆದ್ಮೇಲೆ ಅದ್ರ ಬಗ್ಗೆ ವೆರೈಟೀಸ್ ಇರುತ್ತಲ್ಲ ಅದರೊಳಗೆ, ನಾಟಿ ಶುಂಠಿ, ಬೆಲ್ಟ್, ಕೇರಳ ಕಾಫಿಡು, ಈ ರೀತಿ ವೆರೈಟೀಸ್ ಇರುತ್ತೆ. ಒಂದು 7-8 ವೆರೈಟಿ ಇದೆ ಶುಂಠಿ ಒಳಗೆ. ರೈತರು ಯಾವ ಶುಂಠಿ ಬೆಳೆದ್ರೆ ಉತ್ತಮ ಅನ್ನೋದನ್ನ ನಾನು ಅನುಭವದಲ್ಲಿ ಅವ್ರಿಗೆ ಹೇಳ್ತಿದ್ದೆ. ವ್ಯಾಪಾರಸ್ಥ ನಾನು ಅದರಲ್ಲಿ. ಓಕೆ ಹೇಳಿ. ಅದರಲ್ಲಿ ಈ ಒಣ ಶುಂಠಿ ಮಾಡೋ ಕ್ರಮ, ಆಮೇಲೆ ದೇಶಾವರಿ ಶುಂಠಿ, ಕಸ್ತೂರಿ, ನಾಟಿ, ಕೇರಳ ಕ್ರಾಸ್ ಬ್ರೀಡ್, ಈ ರೀತಿ ಒಂದು 7-8 ವೆರೈಟೀಸ್ ನಾನು ಗಮನಿಸಿದ್ದೀನಿ. ಅದನ್ನೊಂದು ವ್ಯಾಪಾರ ಮಾಡಿ ಜೀವನ ಮಾಡ್ತಾ ಇದ್ದೆ ನಾನು. ಆದ್ಮೇಲೆ ಪ್ರಶ್ನೆ ಕೇಳಿ. ಇದೇ ಪ್ರಶ್ನೆನೆ ಅವ್ರ ರೈತರಿಗೆ, ವೆರೈಟೀಸ್ ಏನಿದೆ, ಶುಂಠಿ ಯಾವ ಬೆಳೆ ಬೆಳೆದ್ರೆ ಯಾವ ತರ ಇರುತ್ತೆ, ಅದನ್ನ ಅವರಿಗೆ ಫೈನಾನ್ಸ್ ಅಲ್ಲಿ ಅನುಕೂಲ ಆಗುವ ಹಾಗೆ ಸಜೆಷನ್. ಆಗ್ಲಿ ವೆಂಕಟಕೃಷ್ಣ ಅವರ, ಈಗ ನಿಮ್ಮ ಪ್ರಶ್ನೆಗೆ ಅವರು ಉತ್ತರಿಸ್ತಾರೆ. ತಳಿ ಬಗ್ಗೆ ಹೇಳ್ತಾರೆ, ಮಾಹಿತಿ ಕೇಳಿದೆ. ಅದನ್ನ ಕೊಡಿ ಸರ್, ತಳಿಗಳು ಬಗ್ಗೆ ಅವರು ಯಾವ ತಳಿ ಹಾಕಬೇಕು, ಯಾವ ರೀತಿ ಅದನ್ನ ಮೇಂಟೇನ್ ಮಾಡಬೇಕು ಹೇಳಿ, ತಳಿಗಳ ಬಗ್ಗೆ ಹೇಳ್ಬಿಡಿ. ನಮ್ಮ ಭಾಗದಲ್ಲಿ ರಿಗೋಡಿ ಅಂತ ಬರುತ್ತೆ, ರಿಯೋಡಿ ಜನರ ಅಂತ ಹೇಳಿದ್ರು ಫುಲ್ ಹೆಸರು. ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ರಿಗೋಡಿ ರಿಗೋಡಿ ಅಂತ ಕರಿತೇವೆ. ಅದನ್ನ ಬೆಳೆದ್ರಿಂದ ನಿಮಗೆ ಒಳ್ಳೆ ಇಳುವರಿ ಬರುತ್ತೆ. ಈ ಅರಕಲಗೋಡು ಭಾಗದಲ್ಲಿ ಒಂದ್ ಗಡ್ಡೆಗೆ 11 kg ವರೆಗೂ ಬಂದಿದೆ. ಒಂದ್ ಒಂದ್ ಕ್ಲಂಪ್ ಅಲ್ಲಿ, ಕ್ಲಂಪ್ ಅಂದ್ರೆ ಒಂದ್ ಗಡ್ಡೆಯಿಂದ 11 kg ವರೆಗೂ ಬಂದಿದೆ. ಸೊ ನೀವು ಒಂದ್ ಗಡ್ಡೆಗಿಂದ 25 chila, ಒಂದ್ ಚೀಲ ಶುಂಠಿಯಿಂದ 25 chila ಬೆಳೆದ್ರೆ ಅದು ಎವರೇಜ್ ಬೆಳೆ. 35-40 ವರೆಗೂ ಬೆಳೆದವರಿದ್ದಾರೆ. 15 ಒಳಗೆ ಇಳುವರಿ ಬಂತಂದ್ರೆ ಅದು ನೀವು ಲಾಸಲ್ಲಿ ಬರ್ತೀರಾ. ಅದರಿಂದ ನೀವು ಈ ನಾಟಿ ತಳಿ ಏನಿದಾವಲ್ಲ ಅವನ್ನ ಸ್ವಂತ ಮನೆಗೋಸ್ಕರ ಯೂಸ್ ಮಾಡೋದಾದ್ರೆ ಅಥವಾ ಡ್ರೈ ಮಾಡಿ ಮನೆಗೆ ಉಪಯೋಗ ಮಾಡೋದಾದ್ರೆ ಅವನ್ನ ಬೆಳ್ಕೊಳ್ಳಿ. ನೀವು ಲಾಭದಲ್ಲಿ ಇರಬೇಕಂದ್ರೆ ನೀವು ರಿಗೋಡಿ ಅಂತ ಏನ್ ಹೇಳಿದ್ನಲ್ಲ ನಾನು, ಆ ತಳಿ ನೀವು ಬೆಳಿಬೇಕು. ಇಲ್ಲಿ ರೈತರು, ಇಲ್ಲಿಯ ಭಾಗದ ರೈತರು ಅದೇ ತಳಿನ ಬೆಳೆದು ಇದುವರೆಗೂ ಶುಂಠಿ ಕೃಷಿ ಮಾಡ್ತಾ ಇದ್ದಾರೆ. ಬೇರೆ ಯಾವ ತಳಿ ಇದೆ ಉತ್ತಮ? ಮಾರನ್ ಇದೆ, ಕುರುಂಪಾಡಿ ಇದೆ, ಆಯಾ ಈಗ ರಿಸರ್ಚ್ ಸ್ಟೇಷನ್ ವರದಾ ಇದೆ, ಮಹಿಮಾ ಇದೆ, ವಿಜೇತಾ ಇದೆ, ISR. ಈಗ ನೋಡಿ ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಒರಿಸ್ಸಾದಲ್ಲೂ ಶುಂಠಿ ಬೆಳೀತಾರೆ, ಕರ್ನಾಟಕದಲ್ಲೂ ಬೆಳೀತಾರೆ, ಕೇರಳದಲ್ಲೂ ಬೆಳೀತಾರೆ, ಮತ್ತೆ ಹಿಮಾಚಲದಲ್ಲೂ ಬೆಳೀತಾರೆ, ನಾರ್ತ್ ಈಸ್ಟ್ ಸ್ಟೇಟ್ ಸಿಕ್ಕಿಂ ಅಲ್ಲೂ ಬೆಳೀತಾರೆ. ಆಯಾ ಸ್ಟೇಜ್, ಆಯಾ ಪ್ರದೇಶಕ್ಕೆ ಹೊಂದ್ಕೊಳ್ಳುವಂತಹ ತಳಿಗಳನ್ನ ಆಯಾ ಆ ಪ್ರದೇಶದಲ್ಲಿ ಕೆಲಸ ಮಾಡುವಂತ ರಿಸರ್ಚ್ ಸ್ಟೇಷನ್ಗಳು, ಸೆಂಟ್ರಲ್ ಗವರ್ಮೆಂಟ್ ಇರಬಹುದು ಅಥವಾ ಸ್ಟೇಟ್ ಗವರ್ಮೆಂಟ್ ಇರಬಹುದು, ಅವರು ತಳಿಗಳನ್ನು ಡೆವಲಪ್ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲೇ ರಿಗೋಡಿ ಚೆನ್ನಾಗಿ ಓಡುತ್ತೆ. ISR ಅಂತ ISR ಮಾಡಿದ ಇದು ಕಂಡುಹಿಡಿದಂತ ತಳಿಗಳಾದ ವರದಾ ಪ್ರಚಲಿತವಾಗಿದೆ. ಅದರಿಂದ ನೀವು ವರದಾ ಬೆಳ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಯಾವ್ದೋ ನಮ್ದು ಹಳೆ ತಳಿ ಏನಿದೆ ಅಲ್ಲ ಎಕ್ಸೋಟಿಕ್ ಅಂದ್ರೆ ಫಾರಿನ್ ಕಡೆ ಈಜಿಪ್ಟ್ ಇಂದ ಬಂದಂತ ತಳಿ ರಿಗೋಡಿ, ಅದ್ರ ಬೆಳ್ಕೋಬಹುದು. ಅದರಿಂದ ತುಂಬಾ ನಿಮ್ಗೆ ಲಾಭ ಸಿಗುತ್ತೆ. ಡಾಕ್ಟರ್ ಈಶ್ವರಪ್ಪನವರೇ, ಈಗ ಮಳೆ ಬಂದು ತುಂಬಾ ಮಣ್ಣನ್ನ ಕೊಚ್ಕೊಂಡು ಹೋಗುವಂತಹ ಸಂದರ್ಭಗಳಿದ್ದಾಗ ಶುಂಠಿ ಬೊಡ್ಡೆಗೆ ನೀವು ನೋಡಿ ಮಣ್ಣೇರ್ಸೋದೇನಾದ್ರೂ ನಿಮ್ಮ ಶುಂಠಿ ಗದ್ದೆ ಒಳಗೆ ಬರದಂಗೆ ನೋಡ್ಕೋಬೇಕು. ಏನು ಅಷ್ಟೊಂದು ಆ ಪ್ರದೇಶದಲ್ಲಿ ಬಿದ್ದಂತ ನೀರು ಹರಿದಾಡೋದು ಸರ್ವೇ ಸಾಮಾನ್ಯ, ಆವಾಗ ನಿಮ್ಗೆ ಅಷ್ಟೊಂದು ಲಾಸ್ ಆಗಲ್ಲ. ಹರಿಗಿನ ನೀರು ಆ ಶುಂಠಿ ತೋಟಕ್ಕೆ ನುಗ್ಗಬಾರದು. ಸರಿ, ಆ ಟೈಮಲ್ಲಿ ನೀವು ಹೊರಗಡೆಯಿಂದ ಕಾಲುವೆ ಮಾಡ್ಕೊಂಡು ಹೊರಗಿನ ನೀರು ಹೊರಗಡೆಯಿಂದ ಒರೆಸ್ಬೇಕು. ಆಮೇಲೆ ಇಲ್ಲಿ ಮಳೆ ಜಾಸ್ತಿ ಬಿದ್ದು ಗಡ್ಡೆ ಕಾಣ್ತಾ ಇದ್ರೆ, ಎಕ್ಸ್ಪೋಸ್ ಆದ್ರೆ, ಆವಾಗ ನೀವು ಮಣ್ಣನ್ನ ತಂದು ಹಾಕೋಬೇಕು ಅಥವಾ ಪಕ್ಕದಲ್ಲಿ ಇದ್ದ ಮಣ್ಣನ್ನ ಕೆದರಿಬಿಟ್ಟು ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಶುಂಠಿ ಗಡ್ಡೆನ ಬಿಸಿಲಿಗಾಗ್ಲಿ ಗಾಳಿಗಾಗ್ಲಿ ಎಕ್ಸ್ಪೋಸ್ ಮಾಡಬಾರ್ದು, ಅಂದ್ರೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಅಲ್ಲಿರೋ ಮಣ್ಣನ್ನೇ ತೆಗೆದ ಮೇಲೆ ಹಾಕ್ಬೇಕು ಅಥವಾ ದೂರ ಹಾಕ್ಬಹುದು. ಅವಾಗ ಮಣ್ಣಿನ ಹದ ಇರಬೇಕು. ಅದು ಜಾಸ್ತಿ ಮಳೆ ಆದಾಗ ಹಾಕಿದ್ರೆ ಏನಾಗುತ್ತೆ, ಅದು ಗಟ್ಟಿ ಆಗುತ್ತೆ, ಶುಂಠಿ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಸೊ ಭೂಮಿಯ ಒಂದು ಇದು ಮಣ್ಣು ಲೂಸ್ ಮತ್ತೆ ಫ್ರೈಯಬಲ್ ಎರಡೂ ಇರಬೇಕು. ಮುಟ್ಟಿ ನೋಡಿದ್ರೆ ಪುಡಿ ಪುಡಿ ಆಗಿದಂತ ಇರಬೇಕು. ಅಂತ ಮಣ್ಣನ್ನು ಹಾಕಿದ್ರೆ ಖಂಡಿತ ಶುಂಠಿಗೆ ಒಳ್ಳೇದಾಗುತ್ತೆ. ಈಗ ಗೊಬ್ಬರ ಏನಾದ್ರೂ ಕೊಡ್ಬೇಕಾಗತ್ತ ಶುಂಠಿ ಗೊಬ್ಬರ? ನೋಡಿ ಶುಂಠಿ ಬೆಳೆಯಲ್ಲಿ ಸರ್ ಒಂದು 5 ರೌಂಡ್ ಕೊಡ್ಬೇಕು. ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ ದಯವಿಟ್ಟು. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಹೇಳಿ, ಯಾರು ಇಲ್ಲಿಂದ? ನಮಸ್ತೆ ಸರ್ ಹೇಳಿ. ನಮಸ್ತೆ ನಮಸ್ತೆ ಈ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್. ತಾವ್ ಯಾರು ಹೇಳಿ? ನಾನ್ ಧರ್ಮಪ್ಪ ಅಂತ ಹೇಳಿ ಸರ್. ಎಲ್ಲಿಂದ? ನಂದಳ್ಳಿ. ಯಾವ ತಾಲೂಕು? ಅಕ್ಲಸ್ ಇರುತ್ತಲ್ಲ ಸರ್. ಹೇಳಿ ಧರ್ಮಪ್ಪನವ್ರ. ಈಗ ನೀವು ತಳಿ ಬಗ್ಗೆ ಹೇಳಿದ್ರಲ್ಲ ಸರ್, ನಾವೀಗ ಹಳ್ಳಿಲಿ ಲೋಕಲ್ ಅಲ್ಲಿ ಅವ್ರು ಇವ್ರು ಬೀಜಕ್ ತರ್ತೀವಿ ಆಕಳ್ಸಾದ್ರೆ ನಾವು ಇದೇ ತಳಿ ಅಂತೇಳಿ ಗ್ರಹಿಸೋದ್ ಯಾಕೆ ಸರ್? ನೀವು ನೋಡಿ ಹಳ್ಳಿಯಲ್ಲಿ ಸಿಗುವಂತ ತಳಿಗಳು ಎಲ್ಲಾ ರಿಗೋಡಿನೆ, ಯಾವ್ದು ಬೇರೆ ತಳಿ ಬರಲ್ಲ. ಇಷ್ಟು ಚೆನ್ನಾಗಿ ಪ್ರತಿಯೊಬ್ಬ ರೈತರು ಬೆಳೆಯುವಂತದ್ದು ಅದು ರಿಗೋಡಿನೆ ಎಕ್ಸಾಟಿಕ್, ಅದು ಫಾರಿನ್ ಕಂಟ್ರಿಯಿಂದ ಬಂದಂತದ್ದು. ಅದನ್ನೇ ಬಿಟ್ಟು ಬೇರೆ ಯಾವ ತಳಿನೂ ಬರಲ್ಲ. ಆ ಶುಂಠಿ ಗಾತ್ರ ನೋಡಿ, ಸೈಜ್ ನೋಡಿ ನೀವು ಗೊತ್ತಾಡಿಬಹುದು ಇದು ರಿಗೋಡಿ ಹೌದು ಅಲ್ವೋ ಅಂತೇಳಿ. ಅದರಿಂದ ನಿಮ್ಮ ನಾನು ಸರ್ವೇ ಸಾಮಾನ್ಯವಾಗಿ ನೋಡಿದಂತ ತೋಟಗಳಲ್ಲಿ ಎಲ್ಲಾ ತಳಿನೂ ರಿಗೋಡಿ ಇದೆ. ಮನೆಗಳಿಗೆ ಮಾತ್ರ ಹಿತ್ತಲಲ್ಲಿ ಅಥವಾ ಬ್ಯಾಕ್ ಯಾರ್ಡ್ ಅಲ್ಲಿ ಏನೇನ್ ಮಾಡಿರ್ತಾರಲ್ಲ ಅದರಲ್ಲಿ ಮಾರನ್ ವೆರೈಟಿ ಅಂತ ಒಂದು ವೆರೈಟಿ ಇದೆ, ಅದು ಹಿಮಾಚಲ್ ಪ್ರದೇಶ ಅದು ಕಂಡು ಬಂದಿದೆ. ಬಟ್ ಮ್ಯಾಕ್ಸಿಮಮ್ ನಿಮ್ಮ ಏರಿಯಾದಲ್ಲಿ ಈ ಮಳೆನರಸೀಪುರ ಆಗ್ಲಿ ಈ ಕಡೆ ಕುಣಿಗಲ್ಲು ಯಡಿಯೂರು ಈ ಕಡೆ ಎಲ್ಲಾ ಶುಂಠಿ ಬೆಳೀತಾರೆ. ಮಲ್ನಾಡ್ ಏರಿಯಾ ಹೆಸಲೂರು ನಂಗೆ ಗೊತ್ತು, ಅಲ್ಲಿನೂ ಕೂಡ ರಿಗೋಡಿನೇ ಇರೋದು, ಮತ್ತೆ ಬೇರೆ ಯಾವ ತಳಿನೂ ಇಲ್ಲ. ಅದರಷ್ಟು ಇಳುವರಿ ಬೇರೆ ಯಾವ ತಳಿಯಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರತಿಯೊಬ್ಬ ರೈತರು ರಿಗೋಡಿನೇ ಮಾರೋದು, ಪ್ರತಿಯೊಬ್ಬ ರೈತರು ರಿಗೋಡಿನೇ ಬೆಳೆಯುದು. ಈಗ ಎರಡ್ ತಿಂಗಳಾಗಿದೆ ಸರ್, ನಾವು ಒಂದ್ 15 ಸಲ ಹಾಕಿದ್ರು, ಈಗ ಅದೇ ಒಂದೊಂದು ಕಂದು ಹಳದಿ ಆಗಿ ಬಿದ್ದೋಗ್ತಾರೆ. ಏನು ಔಷಧಿ ಹಳದಿ ಆದ್ರೆ ನೀವು ಈಗ ಎರಡ್ ತಿಂಗಳಾಗಿದ್ರೆ ಸಿಒಸಿ ಹಾಕೊಳ್ಳಿ. ಸಿಒಸಿ 400 ಗ್ರಾಮ್ ಒಂದು ಡ್ರಮ್ಮಿಗೆ ಹಾಕೊಂಡು ಡ್ರೆಂಚಿಂಗ್ ಮಾಡಿ. ಡ್ರೆಂಚಿಂಗ್ ಅಂದ್ರೆ ಬುಡಕ್ ಹೊಯ್ತಾ ಇರ್ರಿ ಒಂದ್ 1/4 ಇಂದ 3/4 ಲೀಟರ್. ಓಕೆ, ಅದು ತೆಗಿಯೋದ್ರ ತೆಗಿಯೋದು ಬೇಡ. ಈಗ ಎಲ್ಲ ಈಗ ನೀವು ನೋಡಿ ಅಲ್ಲೊಂದಿಲ್ಲೊಂದು ಒಂದು ಎರಡು ಇದ್ರೆ ನೀವು ಅದು ನೀವೇ ಖುದ್ದಾಗಿ ಆಳ ಆಳಸಬಾರ್ದು. ನೀವೇ ಖುದ್ದಾಗಿ ಪಕ್ಕದಲ್ಲೇ ಮಣ್ಣು ಸಮೇತ ತೆಗೆದು ಹಾಕಿದ್ರೆ ಏನ್ ತೊಂದರೆ ಇಲ್ಲ. ಆ ಮಣ್ಣು ಬೇರೆ ನೀವು ಶುಂಠಿ ಇದು ಫಂಗಸ್ ಇದ್ದ ಮಣ್ಣು ಬೇರೆ ಕಡೆ ಸ್ಪ್ರೆಡ್ ಬೀಳಬಾರದು ಅಷ್ಟೇ. ಒಂದು ಕಾಳಜಿ ವಹಿಸಿ ತೆಗಿಬೇಕು. ಪಕ್ಕದಲ್ಲೇ ಬಕೆಟ್ ಇಟ್ಕೊಳ್ಳಿ. ಬಕೆಟ್ ನಾಗ ಇಟ್ಕೊಂಡು ಹೊರಗಡೆ ಒಂದು ಗುಂಡಿ ತೆಗೆದು ಅದನ್ನ ಮುಚ್ಚಿ ಹಾಕಿ. ಈಗ ನಾಳೆ ನಿಮ್ ನಂಬರ್ ಇದೆ ಸರ್ ನನ್ನ ಹತ್ರ? ನಮ್ ನಗರ ಜಪರ್ ತೋಟಕ್ ಬಂದಿದ್ರೆ ಅವ್ ನಂಬರ್ ತಗೊಂಡಿದ್ದೀನಿ. ನಾನು ಅವ್ನ ತೋಟ ವಾಟ್ಸ್ಆಪ್ ಹಾಕ್ತೀನಿ ಸರ್. ಹಾಕಿ ಹಾಕಿ ಹಾಕಿ. ಇಲ್ಲಾಂದ್ರೆ ಹೆಸರು ಅಲ್ವಾ ಕುದ್ದಾಗಿ ನಮ್ಮ ಆಫೀಸ್ ಇದೆ. ನೀವು ಸಕಲೇಶ್ಪುರ ಬಂದಾಗ ನಮ್ಮ ಆಫೀಸ್ ಬಂದ್ರು ಬಂದ್ ಹೋದ್ರು ಆಗುತ್ತೆ. ಓಕೆ, ಇಲ್ಲ ಬರ್ತಾ ಇರ್ತೀನಿ ಆಫೀಸ್. ಧರ್ಮಪ್ಪನವ್ರ ಈ ಕಾರ್ಯಕ್ರಮದ ಕೊನೆಯಲ್ಲೂ ಅವ್ರ ನಂಬರ್ ಕೊಡಿಸ್ತೀವಿ, ದಯವಿಟ್ಟು ಮಾಡಿ. ವಾಟ್ಸ್ಆಪ್ ನಂಬರ್. ಒಳ್ಳೇದು ಒಳ್ಳೇದು, ವಂದನೆಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ. ನಮಸ್ಕಾರ ಹೇಳಿ ಡಾಕ್ಟರ್ ಈಶ್ವರಪ್ಪನವ್ರೆ. ಗೊಬ್ಬರ ಈಗ ಏನಾದ್ರೂ ಕೊಡಬೇಕಾದ್ರೆ ಶುಂಠಿಗೆ ಏನ್ ಕೊಡಬೇಕು ನೋಡಿ? ಗೊಬ್ಬರ ನಾವು 5 ರೌಂಡ್ ಸ್ಪ್ಲಿಟ್ ಡೋಸ್ ಅಲ್ಲಿ ನೀವು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಕೊಡಿ ಜಾಸ್ತಿ ರೌಂಡ್ಸ್ ಕೊಡಿ ಅಂತ ಹೇಳ್ತೇವೆ ನಾವು ಎಲ್ಲಾ ರೈತರಿಗೂ. ಅದರಿಂದ ನೀವೇನಾಗುತ್ತೆ ಇದು ಫಿಕ್ಸೇಷನ್ ಆಫ್ ಫಾಸ್ಫರಸ್ ಅವೆಲ್ಲ ಇರಲ್ಲ. ಅಂದ್ರೆ ಭೂಮಿಯಲ್ಲಿ ಗೊಬ್ಬರ ಯೂಸ್ ಕೆಲ್ಸಕ್ಕೆ ಬಾರ್ದೇನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ, ಜಾಸ್ತಿ ರೌಂಡ್ಸ್ ಕೊಡಿ ಅಂತೇಳಿ. ಈ ಶುಂಠಿಯಲ್ಲಿ ನಾವು 5 ರೌಂಡ್ ರೆಕಮೆಂಡ್ ಮಾಡ್ತೇವೆ. ಒಂದು ಸ್ಪ್ರೌಟಿಂಗ್ ಆದ ತಕ್ಷಣ ಅಂದ್ರೆ 40 ಡೇಸ್ ಶುಂಠಿ ಹಾಕಿದ 4 ದಿನಕ್ಕೆ ಸ್ಪ್ರೌಟ್ ಆಗುತ್ತೆ. ಅವಾಗ ಒಂದು DAP ಪ್ಲಸ್ ಪೊಟ್ಯಾಶ್ ಸ್ವಲ್ಪ ಪ್ರಮಾಣದಲ್ಲಿ ಒಂದು 20-25 ಗ್ರಾಮ್ ಒಂದೊಂದು ಗಡ್ಡೆಗೆ. ಆಮೇಲೆ 60 ದಿನಕ್ಕೆ 90 ದಿನಕ್ಕೆ 120 ದಿನಕ್ಕೆ 150 ದಿನಕ್ಕೆ 150 ದಿನದ ನಂತರ ಶುಂಠಿಗೆ ಗೊಬ್ಬರ ಕೊಟ್ರೆ ಅದು ಕೆಲ್ಸಕ್ಕೆ ಬರಲ್ಲ, ಉಪಯೋಗ ಆಗಲ್ಲ. ಅಷ್ಟಾಗ ಶುಂಠಿ ಬೆಳೆಯುವಂತ ಪ್ರಮಾಣ 150 ದಿನ ದಾಟಿದ ಮೇಲೆ ಗೊಬ್ಬರ ಕೊಟ್ರೆ ಅದು ಕೆಲ್ಸಕ್ಕೆ ಬರಲ್ಲ. ಅದರಿಂದ 150 ದಿನಕ್ಕೆ ಲಾಸ್ಟ್ ಗೊಬ್ಬರ ಆಗಬೇಕು. ಲಾಸ್ಟ್ 2 ಗೊಬ್ಬರ ಏನಿದೆ ಅಲ್ಲ 120 ದಿನದ್ದು ಮತ್ತೆ 150 ದಿನದ್ದು ಪ್ಯಾಕ್ಟಮ್ ಪಾಸ್ ಇರಲಿ. ಪ್ಯಾಕ್ಟಮ್ ಪಾಸ್ ಹಾಕಿ ಅಂದ್ರೆ ಅದರಲ್ಲಿ ಗಂಧಕ ಇರುತ್ತೆ, ಸಲ್ಫರ್ ಅಂತ ಹೇಳ್ತೇವೆ ನಾವು. ಅದೇ ಮಾಡುತ್ತೆ ಗಂಧಕ ಗೊತ್ತಲ್ಲ ನಿಮ್ಗೆ ಎಲ್ಲರಿಗೂ, ಇದನ್ನ ಎಣ್ಣೆ ಅಂಶ ಜಾಸ್ತಿ ಮಾಡ್ಲಿಕ್ಕೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಈಶ್ವರಪ್ಪರೇ ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ತಾಲೂಕು ಪಾಳಿಯಿಂದ ಜಗದೀಶ್ ಸರ್. ಹೇಳಿ ಜಗದೀಶ್ ಸರ್. ಅದೇ ಈಗ ಯಾವ ಸೂಕ್ತ ಸಮಯ ಅಂತ ಶುಂಠಿ ಬೆಳಿಲಿಕ್ಕೆ? ಶುಂಠಿ ಬೆಳಿಲಿಕ್ಕೆ ಸೂಕ್ತ ಸಮಯ ನಿಮ್ಗೆ ನೀರಾವರಿ ಇದ್ದರೆ ಫೆಬ್ರವರಿ 15 ರಿಂದ 15 ರೊಳಗೆ ನಿಮ್ಮ ಶುಂಠಿ ಭೂಮಿಗೆ ಬೀಳಬೇಕು. ಅದಕ್ಕಿಂತ ಮೊದಲೇ ನೀವೆಲ್ಲ 4-5 ಜನ ಒಂದು ನೇಗಿಲು ಹೊಡೆದು ಚೆನ್ನಾಗಿ ಭೂಮಿನ ಹದ ಮಾಡ್ಕೊಂಡು ತಯಾರಾಗಿರ್ಬೇಕು. ಬೆಟ್ಟಗಿಟ್ಟೆ ಎಲ್ಲ ಮಾಡ್ಕೊಂಡು 15 ರಿಂದ ನಂತರ ಫೆಬ್ರವರಿ 30 ರೊಳಗಾಗಿ ಶುಂಠಿ ನೀವು ಬೀಜಕ್ಕೆ ಹಾಕಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಯಾವುದೇ ರೋಗ ರುಜಿಗಳಿಗೆ ಜಾಸ್ತಿ ಅಂದ್ರೆ ಮಳೆಗಾಲದಲ್ಲಿ ಯಾವ್ದೇ ಕಂದುಗಳು ಬಲಕ ಮೇಲೆ ಅವು ರೋಗಕ್ಕೆ ಗೊತ್ತಾಗಲ್ಲ ಸರ್. ಅದು ಸ್ವಲ್ಪ ಬೇಗ ಹಾಕಬಹುದಾ ಅಂತ, ಇದು ಮಳೆ ಜಾಸ್ತಿ ಇರುತ್ತಲ್ಲ. ಬೇಗ ಹಾಕಿದ್ರೆ ನೋಡಿ ಅವಾಗ ಇನ್ನು ವಿಂಟರ್ ಇರುತ್ತೆ. ವಿಂಟರ್ ಅಲ್ಲಿ ನಿಮಗೆ ಜರ್ಮಿನೇಷನ್ ಪ್ರಾಬ್ಲಮ್ ಆಗುತ್ತೆ, ಸ್ಪ್ರೌಟಿಂಗ್ ಜಾಸ್ತಿ ಒಂದು ಜನನೀಯ ಪ್ರಮಾಣದಲ್ಲಿ ಬರಲ್ಲ. ಅದರಿಂದ ಸೂಕ್ತ ಕಾಲ 15 ನಂತರ. ಒಳ್ಳೇದು ಜಗದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ. ಈಶ್ವರಪ್ಪ ನೋಲ್ವಿ ಅವರೇ, ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಕೊಡೋ ಸಮಯ ಬಂದಿದೆ, ಈಗ ಸಮಯ ಆಗ್ತಾ ಇದೆ ನಮ್ಮಲ್ಲಿ. ದಯಮಾಡಿ ತಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ ತಾವು ಕನ್ನಡದಲ್ಲಿ? 9477912. ಇನ್ನೊಮ್ಮೆ ಹೇಳ್ತೀರಾ? 9477912. ಇನ್ನೂ ಒಂದ್ಸರಿ ಹೇಳಿ ಸರ್ ನಿಧಾನವಾಗಿ. 9477912. ಶುಂಠಿ ಬೆಳೆಯ ಸಮಗ್ರ ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಈವರೆಗೆ ಆಲಿಸಿದ್ರಿ ಕೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದವರು ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಇಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಈಶ್ವರಪ್ಪ ಆರ್ ನೂಲ್ವಿ. ಕರೆ ಮಾಡಿದ ತಮ್ಮೆಲ್ಲರಿಗೂ ವಂದನೆಗಳು. ಈಶ್ವರಪ್ಪ ಅವರೇ, ಭಾಗವಹಿಸಿ ನಮ್ಮೆಲ್ಲ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಕ್ಕೆ ತಮಗೂ ವಂದನೆಗಳು. ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ವಂದನೆಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು. ಇದುವರೆಗೆ ಶುಂಠಿ ಬೆಳೆಯ ಸಮಗ್ರ ನಿರ್ವಹಣೆ ಈ ಕುರಿತು ಫೋನ್ ಇನ್ ಕಾರ್ಯಕ್ರಮ ಕೇಳಿದರೆ